ಕಾನೂನಿನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 25,600 ರೂಪಾಯಿಗಳಿಂದ 26,100 ರೂಪಾಯಿ, ಅರಬಿಕಾ ಚೆರಿ 13,400 ರೂಪಾಯಿಯಿಂದ 15,000 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 15,500 ರೂಪಾಯಿಯಿಂದ 16,000 ರೂಪಾಯಿ, ರೋಬಸ್ಟಾ ಚೆರಿ 9,250 ರೂಪಾಯಿಗಳಿಂದ 10,000 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕೃಷಿರಂಗದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಗುವುದು. ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ನಿಧನ ಸುದ್ದಿ. ಮೂಲತ್ ಕಿರ್ಗೂರು ಕಾರಳಾನ, ಬೆಂಗಳೂರು ವಿಜಯನಗರತ್ ವಾಸವುಳ್ಳ, ಕೊಕ್ಕೆಂಗಡ ಕರಂಬಯ್ಯ ಗಣೇಶೆಂಗ 98ನೇ ಬೈತಲು 28ನೇ ತಾರೀಕಿಗೆ ಮರಣಪಟ್ಟಿತ್ತು. ಕೊಕ್ಕೆಂಗಡ ಕರಂಬಯ್ಯ ಗಣೇಶೆಂಗಡ ಅಕಿರಿ ಕಾರ್ಯ ನಾಳೆ ಮಜ್ಜನ 1 ಗಂಟೆಗೆ ಬೆಂಗಳೂರು ಸುಮನಹಳ್ಳಿ ಕ್ರಿಮಿಟೋರಿಯಂ ನಡೆಪಂದು ಒಕ್ಕಕರ ಅರಚಿಡಿತು. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಚುಂಪಿ. ಪ್ರಾಯೋಜಕರು, ಅಧ್ಯಕ್ಷರು, ಆಡಳಿತ ಮಂಡಳಿ ಮತ್ತೆ ಸರ್ವ ಸದಸ್ಯರು ಗೌಡ ಸಮಾಜ ಮರಗೋಡು. ಶುಭ ಸಮಾರಂಭಗಳ ನಡೆಸಿಕೆ ಬೇಕಾದ ಎಲ್ಲಾ ಸೌಕರ್ಯ ಇರುವ ಕಟ್ಟಡ ನಮ್ಮಲ್ಲಿ ಉಂಟು. ಸಂಪರ್ಕಿಸಿ 8792875341. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್ ಜಂಪೆನವರ. ರಾಷ್ಟ್ರದ ಅಭಿವೃದ್ಧಿಗೆ ಸಣ್ಣ ಕೈಗಾರಿಕೆಗಳ ಕೊಡುಗೆ ತುಂಬಾ ದೊಡ್ಡದು. ಮಹಾತ್ಮ ಗಾಂಧೀಜಿಯವರ ಆಶಯದಂಗೆ ಗುಡಿ ಕೈಗಾರಿಕೆಗಳ ಅಭಿವೃದ್ಧಿಗೆ ಜಾಸ್ತಿ ಒತ್ತು ಕೊಡಕೂತ ಅಪರ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯ ಅವು ಹೇಳಿಳು. ಕೊಡಗು ಜಿಲ್ಲೆ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆನ ಕಡೆಯಿಂದ ಮಡಿಕೇರಿನ ಖಾಸಗಿ ಹೋಟೆಲ್ ಸಭಾಬಾಡಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪುರಸ್ಕೃತ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಎಂಎಸ್ಎಂಇ ಕಾರ್ಯಕ್ಷಮತೆ ಜಾಸ್ತಿ ಮಾಡುವುದು ಮತ್ತು ವೇಗಗೊಳಿಸುವ ಸಂಬಂಧ ಜಿಲ್ಲಾ ಕೈಗಾರಿಕಾ ಅಭಿವೃದ್ಧಿಗೆ ಪಾಲುದಾರರಾದ ಬೇರೆ ಬೇರೆ ಇಲಾಖೆಗಳ ಅಧಿಕಾರಿಗಳಿಗೆ ಹಂಗೆ ಕೈಗಾರಿಕಾ ಸಂಘ ಸಂಸ್ಥೆಗಳಿಗೆ ಏರ್ಪಾಟಾಗಿದ್ದ ಕಾರ್ಯಾಗಾರನ ಉದ್ಘಾಟನೆ ಮಾಡಿ ಅವು ಮಾತಾಡಿದವು. ಯುರೋಪ್ನ ಸುಮಾರು ದೇಶಗ ಚೀನಾ ಮತ್ತು ಜಪಾನ್ ಕೃಷಿನೊಟ್ಟಿಗೆ ಸಣ್ಣ ಮತ್ತು ಬೃಹತ್ ಕೈಗಾರಿಕಾ ಯೋಜನೆಗಳಿಗೆ ಹೆಚ್ಚಿನ ಕೊಡುಗೆ ಕೊಟ್ಟಳು. ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ಜಾಸ್ತಿ ಒತ್ತು ಕೊಟ್ಟರೆ ಅಭಿವೃದ್ಧಿ ಸಾಧ್ಯ ಅಂತ ಹೇಳಿದವು. ಕೈಗಾರಿಕಾ ಇಲಾಖೆನ ಜಂಟಿ ನಿರ್ದೇಶಕರಾದ ಹನುಮಂತರಾಯವು ಮಾತಾಡಿ, ಕೋವಿಡ್ ಸಂದರ್ಭದಲ್ಲಿ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಿಗಳಿಗೆ ಜಾಸ್ತಿ ಹೊಡೆತ ಬಿದ್ದಿದ್ದು ಅದನ್ನ ತಿಳ್ಕೊಂಡ ಸರ್ಕಾರ ಉತ್ತೇಜನ ಕೊಡಿಕೆ ಸಾಲ ಸೌಲಭ್ಯದ ಪ್ರೋತ್ಸಾಹ ಕೊಟ್ಟದೆ ಅಂತ ಹೇಳಿದವು. ಈ ಸಂದರ್ಭ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರಾದ ಗಂಗಾಧರ್ ನಾಯಕ್, ಕೃಷಿ ಇಲಾಖೆನ ಜಂಟಿ ನಿರ್ದೇಶಕರು ಸೇರಿದಂತೆ ಬೇರೆ ಬೇರೆ ಇಲಾಖೆಗಳ ಅಧಿಕಾರಿಗಳ ಮುಖ್ಯಪಟ್ಟು ಹಾಜರಿದ್ದವು. ಹಾಕಿ ಪಂದ್ಯಾಟ ಈಗಿನ ದಿನಗಳಲ್ಲಿ ಮತ್ತಷ್ಟು ಖ್ಯಾತಿ ಪಡೆಯುತ್ತಿದ್ದು ಇಂಥ ಪಂದ್ಯಾಟದ ಯುವ ಪ್ರತಿಭೆಗಳನ್ನ ಲೋಕಕ್ಕೆ ಪರಿಚಯಿಸಿಕೆ ತುಂಬಾ ಸಹಕಾರಿಯಾದ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರ ಹಂಗೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ ಪೊನ್ನಣ್ಣವು ಹೇಳಿದವು. ಇವು ಇಂದು ಕೊಡವ ಹಾಕಿ ಅಕಾಡೆಮಿ ಕಡೆಯಿಂದ ಮೂರ್ನಣ್ಣ ಬಾಚೇಟ್ರ ಲಾಲು ಮುದ್ದಯ್ಯ ಆಟದ ಬಾಣಿಯಲ್ಲಿ ನಡೆಯುತ್ತಿರುವ ಲೆವಿಸ್ಟಾ ಕೊಡವ ಹಾಕಿ ಚಾಂಪಿಯನ್ಸ್ ಟ್ರೋಫಿ ಪಂದ್ಯದ ಫೈನಲ್ ಆಟದ ಉದ್ಘಾಟನೆ ಮಾಡಿ ಮಾತಾಡಿದವು. ನಾಡಿನ ಯುವ ಪ್ರತಿಭೆಗಳನ್ನ ಲೋಕಕ್ಕೆ ಪರಿಚಯಿಸುತ್ತಿರುವುದು ಹೆಮ್ಮೆನ ವಿಷಯ. ಪಂದ್ಯಾಟದಲ್ಲಿ ಭಾಗವಹಿಸಿದ ಎಲ್ಲಾ ತಂಡದಕ್ಕೂ ಹಂಗೆ ವಿಶೇಷ ಪ್ರತಿಭೆ ತೋರಿಸಿದ ಎಲ್ಲಾ ಆಟಗಾರರಿಗೂ ಈ ಸಂದರ್ಭದಲ್ಲಿ ಶುಭ ಹಾರೈಸಿದವು. ಕರ್ನಾಟಕ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷ ಚೆಪ್ಪುಡಿರ ಅರುಣ್ ಮಚ್ಚಯ್ಯವ ಮಾತಾಡಿ, ಒಲಿಂಪಿಯನ್ಗೆ ಇರುವ ಹಾಕಿ ಸಂಸ್ಥೆನ ಎರಡು ಗುಂಪುಗಳನ್ನ ಒಂದು ಮಾಡುವ ಅಗತ್ಯತೆ ಹುಟ್ಟು ಅಂತ ಹೇಳಿದವು. ಈ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಮಂಡೆಪಂಡ ಸುಜಾ ಕುಶಲಪ್ಪ, ಹಾಕಿ ಅಕಾಡೆಮಿನ ಪದಾಧಿಕಾರಿಗ ಮುಖ್ಯಪಟ್ಟವು ಹಾಜರಿದ್ದವು.